ಅದನ್ನು ಕೂಡ ಮಾಡ್ತಾ ಇದ್ವಿ. ಕಾಲಕಾಲಕ್ಕೆ ಮಾಡುವ ಕೆಲಸವನ್ನು ನಿರ್ವಹಿಸಿದ್ರೆ ರೋಗ ಹತೋಟಿ ಕ್ರಮ ಆದಾಗೆ ಇನ್ನೊಂದು ಮಾರ್ಗ ಏನು ಅಂತ ಕೇಳಿದ್ರೆ, ಯಾವುದೇ ರೀತಿಯಲ್ಲಿ ಬೇಕಾದಂತ ಮಳೆ ಬಂದ್ರೂ ರೋಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಳೆಗಾಲದೊಳಗೆ ನಮ್ಗೆ ನೀರೇನು ಸಮಸ್ಯೆ ಇರಲ್ಲ, ಸಾಕಷ್ಟು ಮಳೆ ಆಗತ್ತೆ ಅನ್ನೋ ಭರವಸೆ ಇದೆ. ಆದ್ರೆ ಚಳಿಗಾಲ ಬಂತು, ಬೇಸಿಗೆ ಕಾಲ ಬಂತು, ಅವಾಗ ಏನರ ಸಮಸ್ಯೆ ಆಗತ್ತೆ ನಿಮಗೆ? ಇಲ್ಲ, ನಮಗೆ ಇಲ್ಲಿ ಬೇಸಿಗೆಗಾಲದಲ್ಲಿ ಕೃಷಿ ಭೂಮಿಗೆ ನೀರು ಕೊಡಬೇಕಾದ್ದು ಸ್ವಾಭಾವಿಕ. ಈಗ ನಾವು ಜೆಟ್ ಅಂತೇಳಿ ಇದರ ಮೂಲಕ ಬೋರ್ವೆಲ್ನಿಂದ ನೀರು ಕೊಡುವಂತ ಒಂದು ವ್ಯವಸ್ಥೆ ಇದೆ. ಇನ್ನೊಂದು ತೋಟದಲ್ಲಿ ಬೋರ್ವೆಲ್ನಿಂದ ಡ್ರಿಪ್ ಇರಿಗೇಷನ್, ಅದರಿಂದ ವ್ಯವಸ್ಥೆ ಇದೆ. ಬೇಸಿಗೆಗಾಲ ಒಂದು 4 ತಿಂಗಳು ಅಡಿಕೆ ತೋಟಕ್ಕೆ ನೀರು ಬೇಕೇ ಬೇಕು, ತೆಂಗಿಗೂ ನೀರು ಬೇಕು. ನೀವು ಮಾಡಿದಂತ ವ್ಯವಸ್ಥೆಯಿಂದ ಸಾಕಷ್ಟು ಕೊಡ್ತೀರಿ? ಅದಕ್ಕೆ ಕೊಡ್ತೇವೆ, ಕೊಡ್ತೇವೆ, ತುಂಬಾ ಕೊಡ್ತೇವೆ. ಈಗ ಡ್ರಿಪ್ ಪದ್ಧತಿಯಲ್ಲಿ ನಾವು ಒಂದು ಗಿಡಕ್ಕೆ ಸುಮಾರು ಒಂದು ದಿನಕ್ಕೆ 12 ಲೀಟರ್ ತನಕ ಡ್ರಿಪ್ ಪದ್ಧತಿಯಲ್ಲಿ ಕೃಷಿ ಭೂಮಿ ಕೊಟ್ಟಿದ್ದುಂಟು. ತೆಂಗಿನ ಗಿಡಕ್ಕೆ ಸುಮಾರು ಒಂದು 60 ಲೀಟರ್ ನೀರು ಕೊಟ್ಟಿದ್ದುಂಟು. ಇನ್ನು ಜೆಟ್ ಪದ್ಧತಿಯಲ್ಲಿ ಒಂದೊಂದು ಎಕರೆಯಲ್ಲಿ ನಾವು ಸುಮಾರು ಒಂದು 3 ತಾಸು ತನಕ ನೀರನ್ನು ಕೊಡ್ತಾ ಇದ್ವಿ. ಇದು ಕೂಡ ಉತ್ತಮ ಇಳುವರಿಗೆ ಕಾರಣ ಆಗಿರಬಹುದು. ಮತ್ತೆ ನೀವು ರೈತರಲ್ಲದೆ ಈ ಕೋಕೋ ಬೆಳೆಯ ಬೆಳೆಗಾರರ ಸಂಘದ ಒಂದು ಅಧ್ಯಕ್ಷರಾದ್ರಿ, ಅದು ಹೇಗೆ ಅನಿಸ್ತಾ ಇದೆ ಮತ್ತು ಎಷ್ಟು ಜನ ರೈತರು ಕೋಕೋ ಬೆಳೀತಾ ಇದ್ದಾರೆ, ಏನ್ ಅನುಕೂಲ ಆಗಿದೆ? ಇದು ಒಂದು ವಿಷಾದನೀಯ ಸಂಗತಿ. ತಾವು ಕೇಳ್ತಾ ಇದ್ರಿ, ನಾವು ಹೇಳ್ತಾ ಇದ್ದೇವೆ. ಇದು ಒಂದು ಅಭಯಾರಣ್ಯ ಪ್ರದೇಶ. ನಾನು ಸುಮಾರು ಕೋಕೋ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 68 ರೈತರಿಗೆ ಕೋಕೋ ಗಿಡವನ್ನು ತಂದು ಅವರ ಭೂಮಿಯಲ್ಲಿ ನಾಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ. ಅದೇ ರೀತಿ ತೋಟಗಾರಿಕೆ ಇಲಾಖೆಯವರು ಅದಕ್ಕೆ ಪೂರಕವಾಗಿ ಸಹಾಯಧನವನ್ನು ಕೂಡ ರೈತರಿಗೆ ಕೊಟ್ಟಿದ್ದಾರೆ, ಗೊಬ್ಬರವನ್ನು ಒದಗಿಸಿದ್ದಾರೆ. ತದನಂತರದಲ್ಲಿ ಇನ್ನೇನು ಒಂದು 3 ವರ್ಷದಲ್ಲಿ ಉತ್ತಮವಾದ ಕೋಕೋ ಬೆಳೆ ಬರಲಿಕ್ಕೆ ಶುರುವಾಯಿತು. ಆ ಒಂದು ಸಂದರ್ಭ ನಮಗೆ ಈ ಹವಾಗುಣದಲ್ಲಿ ಅದು ಆಗ್ತದೆ ಹೇಳುವಂತಹ ಒಂದು ವಿಚಾರದಲ್ಲಿ ನಾವು ಹೊಂಟಿದ್ದು. ತದನಂತರದಲ್ಲಿ ಕಾಡು ಪ್ರಾಣಿಯ ನಷ್ಟಗಳು ಏನಾಗಬಹುದು ಹೇಳುವಂತ ವಿಚಾರ ಕೂಡ ನಾವು ಮಾಡಿಲ್ಲಾಗಿತ್ತು. ಆಮೇಲೆ ಕಾಡು ಪ್ರಾಣಿಯ ಒಂದು ತೊಂದರೆಯಿಂದ ಒಂದು 3 ಜಾತಿಯ ಅರಣ್ಯದಲ್ಲಿ ಇರುವಂತಹ ಕಾಡು ಪ್ರಾಣಿಗಳು, ಆ ಒಂದು ಕಾಡು ಪ್ರಾಣಿಯಿಂದ ಕೋಕೋ ಬೆಳೆಯಲ್ಲಿ ಇಲ್ಲಿ ವಿಶೇಷವಾಗಿ ಯಾವುದೇ ರೈತ ಅಭಿವೃದ್ಧಿ ಕಾಣಲಿಕ್ಕೆ ಆಗಲಿಲ್ಲ. ಹಾಗಾಗಿ ಕಾಡು ಪ್ರಾಣಿಗಳು ಯಾವ ರೀತಿಯಾಗಿ ನಿಮ್ಗೆ ತೊಂದರೆ? ಕಾಡು ಪ್ರಾಣಿಗಳು ಕೋಕೋ ಬೆಳೆಗೆ ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ನಮ್ಮಲ್ಲಿ ಹಳ್ಳಿ ಭಾಷೆಯಲ್ಲಿ ನಾವು ಹೇಳುವುದು ಸಾಳಂದರ್ ಕಾಟಂದರ್ ಪಾಕ್ ಮಾಂಜರ್ ಅಂತೇಳಿ, ಈ ಒಂದು 3 ಪ್ರಾಣಿಯಿಂದ ಆ ಕೋಕೋ ಬೆಳೆ ಏನಿದೆ ಅದು ಇನ್ನೇನು ಬೆಳತ್ತು ಹಣ್ಣಾಗುವ ಹಂತದಲ್ಲಿ ಆ ಕಾಡು ಪ್ರಾಣಿಗಳು ರಾತ್ರಿ ಸಮಯದಲ್ಲಿ ಬಂದು ತಿಂದು ಹಾಳು ಮಾಡುವಂತಹದ್ದು. ಇದು ರೈತನಿಗೆ ತುಂಬಾ ನಷ್ಟ ಆಯ್ತು. ಇದನ್ನು ನೋಡಿದ ಸಂಘಟನೆ ಮಾಡಿದಂತ ರೈತರ ಗುಂಪುಗಳು ಕೋಕೋ ಗಿಡನ್ನು ಸುಮಾರು ಜನ ಕಡಿದು ತೆಗೆದ್ರು. ಯಾಕೆ? ಇದರಿಂದ ನಾವು ಬೆಳೆ ತೆಗಿಲಿಕ್ಕೆ ಆಗುದಿಲ್ಲ, ಕಾಡು ಪ್ರಾಣಿಗಳನ್ನು ತೋಟದ ಒಳಗಡೆ ತಂದ ಹಾಗೆ ಆಗ್ತದೆ ಹೇಳುವ ಒಂದು ಕಾರಣದಿಂದ ಕೋಕೋ ಬೆಳೆಯಲ್ಲಿ ಅದ್ಭುತವಾದ ಸಾಧನೆ ಮಾಡ್ಲಿಕ್ಕೆ ಆಗಲಿಲ್ಲ. ಕಾಡು ಪ್ರಾಣಿಗಳು ಸಾಮಾನ್ಯವಾಗಿ ಎಂತೆಂತ ಬೆಳೆಗೆ ತೊಂದರೆ ಕೊಡುತ್ತೆ? ಕಾಡು ಪ್ರಾಣಿಗಳು ಈ ಒಂದು ಪ್ರದೇಶದಲ್ಲಿ ಬಾಳೆಕಾಯಿ, ತೆಂಗಿನಕಾಯಿ, ಇನ್ನು ನಾವು ತೋಟಗಾರಿಕಾ ಬೆಳೆಯಾದ ಕೆಲವು ಗಡ್ಡೆ ಗೆಣಸುಗಳನ್ನು ತರಕಾರಿಯನ್ನು ಮಾಡ್ತೇವೆ. ಈ ರೀತಿ ಬೆಳೆಗೆ ಸಂಪೂರ್ಣವಾಗಿ ಕಾಡು ಪ್ರಾಣಿಗಳು ಕಷ್ಟ ಕೊಡುವಂತದ್ದೇ. ನಮ್ಮ ಈ ತಾಲೂಕಲ್ಲಿ ಮತ್ತೆ ಈ ಒಂದು ಹಳ್ಳಿಯಲ್ಲಿ ಒಂದು ಕೆಸು ಅಂತೇಳಿ ಮಾಡ್ತಾರೆ, ಆ ಇದಕ್ಕೂ ಕೂಡ ಹಂದಿಯ ಕಾಟ ಇದೆ. ತೆಂಗಿನ ಗಿಡ ಮಾಡಬೇಕು ಅಂದ್ರೆ ಮುಳ್ಳು ಹಂದಿಯ ಕಾಟ ಇದೆ. ತೆಂಗಿನ ಬೆಳೆ ತೆಗಿಬೇಕು ಅಂದ್ರೆ ಅದಕ್ಕೊಂದು ಕೆಂಪು ಮಂಗದ ಕಾಟ ಇದೆ. ಬಾಳೆಕೊನೆ ತೆಗಿಬೇಕು ಅಂದ್ರೆ ಮಂಗದ ಕಾಟ ಇದೆ. ಇದು ಎಲ್ಲ ಪ್ರಾಣಿಯಿಂದ ಕಾಟ ಸಾಕಷ್ಟು ಇದೆ ಈ ಭಾಗದಲ್ಲಿ. ಮತ್ತೆ ಹೇಗೆ ಮಾಡೋದು, ನೀವು ಹೇಗೆ ಮಾಡ್ತಾ ಇದ್ದೀರಿ? ನಾವೀಗ ತೆಂಗಿಗೆ ಪಕ್ಕದಿಂದ ಅರಣ್ಯದಿಂದ ಹಾರಿ ಬರುವಂತ ಏನು ಗಿಡಗಳಿದ್ರೆ ಅವರ ಟೊಂಗೆಯನ್ನು ತೆಗೆದು ಅವರು ಹಾರಿ ಬರದ ಹಾಗೆ ಮಂಗಗಳನ್ನು ಕಂಟ್ರೋಲ್ ಮಾಡುವಂತದ್ದು, ಇನ್ನು ನಾಯಿಯನ್ನು ಸಾಕಿ ಓಡಿಸಿ ಮಂಗಗಳನ್ನು ಕಂಟ್ರೋಲ್ ಮಾಡುವಂತದ್ದು ತೆಂಗಿನ ಗಿಡಕ್ಕೆ. ಇನ್ನು ತೆಂಗಿನ ಗಿಡ ಸಣ್ಣ ಇರುವಾಗಲೇ ತೆಂಗಿನ ಗಿಡವನ್ನು ತಯಾರಿ ಮಾಡಬೇಕಾದ್ರೆ ಅದಕ್ಕೆ ಬುಡದಲ್ಲಿ ನಾವು ಮುಳ್ಳು ತಂತಿಯ ಬಲೆಯನ್ನು ಹಾಕಿ ಕೂಡ ತೆಂಗಿನ ಗಿಡವನ್ನು ರೆಡಿ ಮಾಡ್ತಾ ಇದ್ದೇವೆ. ಈ ರೀತಿ ಮಾಡಿ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗುದು ಬಿಟ್ರೆ ಬೇರೆ ಯಾವುದೇ ಇದಕ್ಕೆ ಮಾರ್ಗ ಇಲ್ಲ. ಅದರ ಮಧ್ಯೆ ನಮಗೆ ಕೆಲವೊಂದಿಷ್ಟು ಬೆಳೆಗಳಿಗೆ ಏನು ತೊಂದರೆ ಇಲ್ಲ ಅನ್ನುವಂತ ಬೆಳೆಗಳು ಯಾವ ಇಲ್ಲಿ? ಇಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ ನಮಗೆ ಅಡಿಕೆ ಮತ್ತೆ ಕಾಳುಮೆಣಸು ಅರಣ್ಯ ಪ್ರದೇಶದಲ್ಲಿ ಈ ಒಂದು ಅಭಯಾರಣ್ಯದಲ್ಲಿ ನಮ್ಮ ಭೂಮಿಯಲ್ಲಿ ಸರಾಗವಾಗಿ ಮಾಡಬಹುದು. ಅದಕ್ಕೆ ಇವತ್ತಿನ ಮಟ್ಟಿಗೆ ಯಾವುದೇ ಕಾಡು ಪ್ರಾಣಿಯ ತೊಂದರೆ ಇಲ್ಲ. ಮತ್ತೆ ಹಣ್ಣಿನ ಬೆಳೆಗಳು ಅಂತವೆಲ್ಲಾನು ಮಾಡ್ಲಿಕ್ಕೆ ಕಷ್ಟನ ಇಲ್ಲ? ಕಷ್ಟ ಕಷ್ಟ. ಹಣ್ಣಿನ ಬೆಳೆನ ಈಗಾಗಲೇ ನಮ್ಮಲ್ಲಿ ಸುಮಾರು ಜನ ರೈತರು ಬೇರೆ ಬೇರೆ ಜಾತಿಯ ಹಣ್ಣನ್ನು ತಂದು ನೆಟ್ಟಿದ್ದಾರೆ. ಆದ್ರೆ ಇದು ಹಣ್ಣಿನ ಬೆಳೆ ಅವರ ಸ್ವಂತ ಉಪಯೋಗಕ್ಕಾಗಬಹುದೇ ವಿನಃ ಮಾರಾಟಕ್ಕಾಗಿ ಯಾವುದೇ ಹಣ್ಣಿನ ಬೆಳೆಯನ್ನು ಮಾಡಿದ್ರು ಇಲ್ಲಿ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗುದಿಲ್ಲ. ತರಕಾರಿ ಹೂವು ಅಂತವೆಲ್ಲ ಅವೆಲ್ಲ ಮನೆ ಬಳಕೆಗೆ ಮಾತ್ರ ಮಾಡಬಹುದು, ಮಾರಾಟಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ?

ಈ ಜೈವಿಕ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ಸರ್ಕಾರಿ ಗೊಬ್ಬರ ನಾವು ಬಳಸೋದು ಕಡಿಮೆ ಮಾಡ್ತೀವಿ. ಸುಮಾರು 50% ಸರ್ಕಾರಿ ಗೊಬ್ಬರ ಕಡಿಮೆ ಮಾಡಬಹುದು. ಅಂದ್ರೆ ಅಷ್ಟು ಖರ್ಚು ಕಡಿಮೆ ಆಗ್ತದೆ. ಒಂದು ಎರಡನೇದಾಗಿ ಜೈವಿಕ ಗೊಬ್ಬರ ಬಳಸೋದ್ರಿಂದ 10% ಇಳುವರಿ ಕೂಡ ಹೆಚ್ಚಾಗುತ್ತೆ. ಸೊ ಒಟ್ಟಾರೆಯಾಗಿ ಇದು ಲಾಭದಾಯಕ, ರೈತನಿಗೆ ಖರ್ಚು ಕಡಿಮೆ ಆಗುತ್ತೆ, ಇಳುವರಿ ಹೆಚ್ಚು ಬರುತ್ತೆ, ಲಾಭ ಹೆಚ್ಚು ಬರುತ್ತೆ ಒಂದನೇದಾಗಿ. ಎರಡನೇದಾಗಿ ಈಗ ನಾವು ಸರ್ಕಾರಿ ಗೊಬ್ಬರನ ತಯಾರು ಮಾಡಬೇಕಂದ್ರೆ ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತು ಏನಿದೆಯಲ್ಲ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ನಾವು ಫಾರಿನ್ ಎಕ್ಸ್ಚೇಂಜ್ ಕೂಡ ವ್ಯಯ ಮಾಡ್ತಾ ಇದ್ದೀವಿ. ಈ ಜೈವಿಕ ಗೊಬ್ಬರದ ಬಳಕೆಯಿಂದ ಈ ಸರ್ಕಾರಿ ಗೊಬ್ಬರಗಳ ಬಳಕೆ ಕಡಿಮೆ ಆಗುತ್ತೆ, ಅದಕ್ಕೆ ಬೇಕಾದಂತ ಕಚ್ಚಾ ವಸ್ತುನ ಆಮದು ಕಡಿಮೆ ಆಗುತ್ತೆ, ಆಮೇಲೆ ಫಾರಿನ್ ಎಕ್ಸ್ಪೋರ್ಟ್ ಕೂಡ ನಾವು ಕಡಿಮೆ ಮಾಡಬಹುದು ಎರಡನೇದಾಗಿ. ಮೂರನೇದಾಗಿ ಇದು ಬಹಳ ಎಕೋ ಫ್ರೆಂಡ್ಲಿ, ಅಂದ್ರೆ ಪರಿಸರ ಸ್ನೇಹಿ. ಅತೀವ ಸರ್ಕಾರಿ ಗೊಬ್ಬರ ಬಳಸೋದ್ರಿಂದ ಸಾಯಿಲ್ ಪೊಲ್ಯೂಷನ್ ಅಥವಾ ಮಣ್ಣಿನ ಒಂದು ಇದು ಕೆಡುತ್ತೆ ಅಥವಾ ವಾತಾವರಣ ಮಲಿನ ಆಗುತ್ತೆ. ಇಲ್ಲಿ ಯಾವುದೇ ವಾತಾವರಣ ಮಲಿನ ಆಗೋದಿಲ್ಲ, ಯಾಕೆಂದ್ರೆ ಇವೆಲ್ಲ ಜೈವಿಕ ಜೀವಿಗಳನ್ನೇ ನಾವು ಬಳಸೋದ್ರಿಂದ ಇವು ಪರಿಸರ ಸ್ನೇಹಿ ಕೂಡ ಇರ್ತವೆ. ಈ ರೀತಿ 16 ಪ್ರಯೋಜನಗಳು ಇದರಿಂದ ಇರುತ್ತದೆ. ಈ ಜೈವಿಕ ಗೊಬ್ಬರಗಳು ಅಂದ್ರೆ ಕೆಲವು ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲೇ ಇರ್ತವೆ, ಅವುಗಳನ್ನೇ ನಾವು ಬೇರ್ಪಡಿಸಿ ಅವನ್ನ ಲ್ಯಾಬೊರೇಟರಿಗಳ ಟೆಸ್ಟ್ ಮಾಡಿ ಯಾವುದು ಹೆಚ್ಚು ಸಾಮರ್ಥ್ಯಕಾರಿ ಇದೆ ಅಂತ ಹೇಳಿ ಏನ್ ತಳಿ ಇರುತ್ತಲ್ಲ ಅದನ್ನ ನಾವು ಡೆವಲಪ್ ಮಾಡಿ ಕೊನೆಗೆ ನಾವು ಜೈವಿಕ ಗೊಬ್ಬರ ಅಂತ ಹೇಳಿ ಅದನ್ನ ಪ್ರಿಪೇರ್ ಮಾಡಿ ಒಂದು ಲಿಗ್ನೈಟ್ ರೂಪದಲ್ಲಿ ಮಿಶ್ರಣ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಈ ತಳಿಗಳು ಅಥವಾ ವಿಧಗಳು ಹಿಂಗೇನ್ರ ಇದು? ಹಾ, ಈ ಜೈವಿಕ ಗೊಬ್ಬರಗಳಲ್ಲಿ ಹಲವಾರು ವಿಧಗಳಿವೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಸಾರಜನಕ ಸ್ಥಿರೀಕರಿಸುವಂತಹ ಅಣುಜೀವಿಗಳು, ಈಗ ರೈಸೋಬಿಯಂ ಅಂತ ಹೇಳಿ ಒಂದು ಉದಾಹರಣೆ, ಅಜೋಟೋಬ್ಯಾಕ್ಟರ್ ಅಂತ ಇದೆ, ಅಜೋಸ್ಪೈರ್ಲಮ್ ಅಂತ ಇದೆ, ಮತ್ತೆ ರಂಜಕ ಕರಗಿಸುವಂತಹ ಒಂದು ಅಣುಜೀವಿ ಅಂತ ಎರಡನೇ ಗುಂಪಿಗೆ ಸೇರಿದ್ದು, ಇನ್ನು ಮೂರನೇ ಗುಂಪಿಗೆ ಸೇರಿದ್ದ ಏನಪ್ಪಾ ಅಂತಂದ್ರೆ PGPR ಅಂತ ಹೇಳ್ತೀವಿ, ಅಂದ್ರೆ ಸಸ್ಯ ಪ್ರಚೋದಕ ವಸ್ತುಗಳನ್ನು ತಯಾರಿಸುವಂತಹ ಒಂದು ಅಣುಜೀವಿಗಳ ಗೊಬ್ಬರ ಮೂರನೇದಾಗಿ. ನಾಲ್ಕನೇದಾಗಿ ಮೈಕೋರೈಜಾ ಅಂತ ಹೇಳಿ ಹೊಸದಾಗಿ ಬರ್ತಾ ಇದೆ, ಇದು ಕೂಡ ಒಂದು ಜೈವಿಕ ಗೊಬ್ಬರ. ಈ ಜೀವಾಣುಗಳು ಮಣ್ಣಿನಲ್ಲಿ ಮೂಲತಃ ಇರ್ತಾವಲ್ಲ? ಹೌದೌದು. ಈಗ ಮಣ್ಣಿನಲ್ಲಿ ಇದ್ದಿದ್ದು ಅವುಗಳನ್ನ ಸ್ವಾಭಾವಿಕವಾಗಿ ಅಲ್ಲೇ ಸಂಖ್ಯೆ ಜಾಸ್ತಿ ಮಾಡೋದು ಹಂಗ ಸಾಧ್ಯತೆ ಇಲ್ಲಂತೀರಿ? ಹಾ, ಅದಕ್ಕೋಸ್ಕರನೇ ಅಂದ್ರೆ ಇಲ್ಲಿ ಎರಡು ವಿಧಾನಗಳಿವೆ. ಮಣ್ಣಿನಿಂದ ಬೇರ್ಪಡಿಸಿ ಅದನ್ನ ಲ್ಯಾಬಲ್ಲಿ ಟೆಸ್ಟ್ ಮಾಡಿ ಹೆಚ್ಚು ಸಾಮರ್ಥ್ಯತೆ ಉಳ್ಳದನ್ನ ಲ್ಯಾಬೊರೇಟರಿ ಒಳಗೆ ತಯಾರು ಮಾಡಿ ಪುನಃ ಭೂಮಿಗೆ ಹಾಕೋದು. ಎರಡನೇ ವಿಧಾನ ಏನಂದ್ರೆ ಅಲ್ಲೇ ಈ ಅಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡೋದು. ಬಟ್ ಅದು ಅಷ್ಟು ಈಸಿ ಅಲ್ಲ, ಯಾಕೆಂದ್ರೆ ಈ ಅಣುಜೀವಿಯ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅಂದ್ರೆ ಹೆಚ್ಚು ಸಾಮರ್ಥ್ಯತೆ ಉಳ್ಳಂತ ಅಣುಜೀವಿ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಅದನ್ನ ಹೆಚ್ಚು ಮಾಡೋ ಬದಲು ಯಾವುದು ಈಸಿ ಆಗತ್ತಪ್ಪ ಅಂತಂದ್ರೆ ನಾವು ಈ ವಿಶ್ವವಿದ್ಯಾಲಯದಿಂದ ಏನ್ ತಯಾರು ಮಾಡಿ ಜೈವಿಕ ಗೊಬ್ಬರ ಅಂತ ಕೊಡ್ತೀವಲ್ಲ ಅದನ್ನು ಬಳಸೋದೇ ಹೆಚ್ಚು ಉಪಯೋಗಕಾರಿ ಆಗುತ್ತೆ. ವಾತಾವರಣಕ್ಕೆ ಹೊಂದ್ಕೊಳ್ತಾವ ಇಲ್ಲ? ನಾವು ಲ್ಯಾಬ್ ಅಲ್ಲಿ ಬೆಳೆದಿದ್ದು ಹೋಗಿ ಹೊಲ್ದಾಗ ಬೆಳಿತೀವಿ ಅದಕ್ಕೆಲ್ಲ? ಹಾ, ಏನ್ ಅದ್ರದ್ದೇನ್ ಏನ್ ಸಮಸ್ಯೆ ಇಲ್ಲ, ಯಾಕಂದ್ರೆ ನಾವು ಅದೇ ಒಂದು ರೈಸೋಸ್ಫಿಯರ್ ಇಂದ ತಂದಿರ್ತೀವಿ, ಪುನಃ ಅದೇ ಒಂದು ಅಂದ್ರೆ ಬೇರು ಮಣ್ಣು ಅಂತ ಏನ್ ಹೇಳ್ತೀವಲ್ಲ ಆ ಬೇರು ಮಣ್ಣಿಗೆ ನಾವು ಅದನ್ನ ಪುನಃ ಕೊಡ್ತೀವಿ, ಹಾಗಾಗಿ ಅಲ್ಲಿ ಏನ್ ಸಮಸ್ಯೆ ಆಗೋದಿಲ್ಲ. ಈ ದ್ವಿದಳ ಧಾನ್ಯದೊಳಗ ನಾವು ಗಂಟನ್ನು ನೋಡ್ತಾ ಇರ್ತೀವಿ. ಹೌದು, ಆ ಗಂಟು ಏನು? ಹೌದು, ನಾವು ಯಾವ್ದೇ ಒಂದು ದ್ವಿದಳ ಧಾನ್ಯ ಸಸ್ಯ ಭೂಮಿನ ತೆಗೆದು ಬೇರ್ ನೋಡಿದಾಗ ಗಂಟುಗಳಿರ್ತವೆ. ಈ ಗಂಟು ಯಾವುದೇ ಒಂದು ರೋಗದಿಂದ ಬಂದಿರತಕ್ಕಂತ ಒಂದು ಚಿಹ್ನೆ ಅಲ್ಲ, ಇದು ಸ್ವಾಭಾವಿಕವಾಗಿ ಇವು ತಯಾರಾಗಿರ್ತವೆ. ಉದಾಹರಣೆಗೆ ಈ ಇದು ರೈಸೋಬಿಯಂ ಅಂತ ಒಂದು ಅಣುಜೀವಿ ಇದೆ. ಈ ರೈಸೋಬಿಯಂ ಅಣುಜೀವಿ ಬೇರಿನ ಒಳ ಹೊಕ್ಕು ಅಲ್ಲೇ ಒಂದು ಈ ತರ ಒಂದು ಗಂಟು ಮಾಡಿರ್ತವೆ. ಈ ಗಂಟೊಳಗೆ ತಾವು ಜೀವನ ಮಾಡ್ತಾ ಇರುತ್ತೆ. ಇದ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ವಾಯುಮಂಡಲದಲ್ಲಿರ್ತಕ್ಕಂತ ಸಾರಜನಕವನ್ನು ಹೀರಿಕೊಂಡು ಅಮೋನಿಯಾ ರೂಪಕ್ಕೆ ತರುವುದು. ಸೊ ಅದರಿಂದ ನಾವು ಈ ಸಾರಜನಕದ ಗೊಬ್ಬರ ಅಥವಾ ಯೂರಿಯಾ ಈ ರೀತಿ ಕೊಟ್ಟ ಹಾಗೆ ಆಗ್ತದೆ. ರೈಸೋಬಿಯಂ ಇಂದ ಸಾರಜನಕ ಬೆಳೆಗಳಿಗೆ ಒದಗುತ್ತೆ. ವಾತಾವರಣದಲ್ಲಿ ಎಷ್ಟು ಸಾರಜನಕ ಇದೆ ಮತ್ತೆ ಅದು ಸ್ಥಿರೀಕರಣ ಬರೇ ಸೂಕ್ಷ್ಮಾಣು ಜೀವಿಗಳಿಂದ ಮಾತ್ರ ಸಾಧ್ಯ ಅಂತೇನು? ಯಥೇಚ್ಛವಾಗಿದೆ ಸಾರಜನಕ. 80% ಸಾರಜನಕ ನಮ್ಮ ವಾಯುಮಂಡಲದಲ್ಲಿ ಇದೆ. ಇದು ಬೇರೆ ಬೇರೆ ರೀತಿಯಿಂದ ಆಗುತ್ತೆ. ಈಗ ನಮಗೆ ಲೈಟ್ನಿಂಗ್ ಆದಾಗ ಸಾರಜನಕ ಅಲ್ಲಿ ಉತ್ಪತ್ತಿ ಆಗುತ್ತೆ. ಮತ್ತೆ ಈ ಗೊಬ್ಬರ ಎಲ್ಲ ತಯಾರು ಮಾಡುವಾಗ ಹೈ ಪ್ರೆಷರ್ ಮತ್ತು ಹೈ ಟೆಂಪರೇಚರ್ ನಲ್ಲಿ ಉಪಯೋಗಿಸ್ಕೊಂಡು ಈ ಸಾರಜನಕದ ಗೊಬ್ಬರ ತಯಾರು ಮಾಡ್ತಾರೆ. ಇದು ಎಲ್ಲದಕ್ಕೂ ಹೋಲಿಸಿದ್ರೆ ಈ ಅಣುಜೀವಿಗಳಿಂದ ಏನು ಸಾರಜನಕ ಸ್ಥಿರೀಕರಣ ಆಗುತ್ತಲ್ಲ ಇದು ಬಹಳ ಮಿತವ್ಯಯಕಾರಿ. ಇದಕ್ಕೇನು ಹೆಚ್ಚಿಗೆ ಟೆಂಪರೇಚರ್ ಬೇಕಿಲ್ಲ, ಉಷ್ಣಾಂಶ ಬೇಕಿಲ್ಲ, ಸಾಮಾನ್ಯವಾಗಿ ಆಗ್ತದೆ, ಇದು ಮಣ್ಣಿನಲ್ಲೇ ಆಗ್ತದೆ. ಹಾಗಾಗಿ ಬೆಳೆಗಳಿಗೆ ಇದು ಬೇಗನೆ ಒದಗುತ್ತೆ ಕೂಡ. ಈಗ ರೈಸೋಬಿಯಂ ಬಗ್ಗೆ ಹೇಳ್ತಾ ಇದ್ರಿ, ಈ ತರಕಾರಿ ಒಳಗೆ ಅದನ್ನ ಎಂತೆಂತ ತರಕಾರಿಗಳಿಗೆ ಬಳಸಿದ್ರೆ ಸೂಕ್ತ ಅಂತ? ಈಗ ನಾವು ಇಲ್ಲಿ ಬಟಾಣಿ ಬೆಳಿತೀವಿ, ಅವರೆಕಾಳು ಬೆಳಿತೀವಿ, ಕ್ಲಸ್ಟರ್ ಬೀನ್ ಅಂತ ಬೆಳಿತೀವಿ, ಈ ತರ ಎಲ್ಲಾ ದ್ವಿದಳ ಧಾನ್ಯಗಳ ತರಕಾರಿ ಬೆಳೆಗಳಿಗೆ ಈ ರೈಸೋಬಿಯಂನ ನಾವು ಉಪಯೋಗ ಮಾಡಬಹುದು. ಅಲ್ದೇ ಬೇರೆ ಏಕದಳ ಧಾನ್ಯಗಳಾದ ಏಕದಳ ಧಾನ್ಯ ತರಕಾರಿಗಳಾದಂತಹ ಟೊಮ್ಯಾಟೊ ಇರ್ಬೋದು, ಬದನೆ, ಮೆಣಸು, ಇತರ ಬಟಾಟೆ ಇರ್ಬೋದು, ಇನ್ನು ಇವುಗಳಿಗೆ ನಾವು ಅಜೋಸ್ಪರ್ಮ್ ಅಂತ ಹೇಳಿ ಇನ್ನೊಂದು ಅಣುಜೀವಿ ಕೊಡ್ತೀವಿ, ಇನ್ನೊಂದು ಬೇರೆ ಅಣುಜೀವಿ ಜೈವಿಕ ಗೊಬ್ಬರ ಕೊಡ್ತೀವಿ, ಅದನ್ನ ಬಳಕೆ ಮಾಡಬೇಕು. ಮತ್ತೆ ಈ ಅಜೋಸ್ಪರ್ಮ್ ಅನ್ನುವಂಥದ್ದು, ಹಾ, ಅಜೋಸ್ಪರ್ಮ್ ನಾವು ಈ ಏಕದಳ ಧಾನ್ಯಗಳಿಗೆ ಇದನ್ನ ನಾವು ನೀಡ್ತೀವಿ. ಹೌದಲ್ಲ, ಈ ರಂಜಕ ಕರಗಿಸ್ಲಿಕ್ಕೂ ಕೂಡ ನಾವು ಈ ಸೂಕ್ಷ್ಮ ಕೆಲವೊಂದು ಅಣುಜೀವಿಗಳ ಉಪಯೋಗ ಮಾಡ್ಕೋಬಹುದು. ಈಗ ಏನಾಗುತ್ತೆ ಅಂದ್ರೆ, ನಾವು ಯಾವುದೇ ಬೆಳೆ ಇರ್ಬೋದು, ರಂಜಕವನ್ನ ನಾವು ಸೂಪರ್ ಫಾಸ್ಫೇಟ್ ಮೂಲಕ ಗೊಬ್ಬರದ ಮೂಲಕ ಕೊಟ್ಟಾಗ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ. ಅದೇನಪ್ಪ ಅಂತಂದ್ರೆ, ಈ ರಂಜಕ ಅದು ಏನಿರ್ತದಲ್ಲ, ಈ ರಂಜಕವು ಮಣ್ಣಿನ ಕಣಗಳ ಮೇಲೆ ಹೋಗಿ ಕೂತ್ಬಿಡುತ್ತೆ, ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಹೋಗಿ. ಅದು ಯಾವಾಗ ಅಂಟ್ಕೊಳ್ಳುತ್ತೆ, ಈ ರಂಜಕ ನೀರಿನಲ್ಲಿ ಕರಗದೇ ಇರುವ ರೂಪಕ್ಕೆ ಬರುತ್ತೆ. ಇದರಿಂದ ರಂಜಕದ ಲಭ್ಯತೆ ಕಡಿಮೆ ಆಗುತ್ತೆ. ಇದು ಎಷ್ಟಪ್ಪ ಆಗುತ್ತೆ ಅಂತಂದ್ರೆ, ಕೆಲವು ಮಣ್ಣುಗಳಲ್ಲಿ ಶೇಕಡ 80% ಆಗುತ್ತೆ. ಅಂದ್ರೆ ನಾವು ಉದಾಹರಣೆಗೆ 100 kg ಸೂಪರ್ ಫಾಸ್ಫೇಟ್ ಹಾಕಿದ್ರೆ 80 kg ಅಲ್ಲಿ ಮಣ್ಣಿನಲ್ಲೇ ಉಳಿಯುತ್ತೆ, ಬರೀ 20 kg ಅಷ್ಟೇ ಬೆಳೆಗೆ ಸಿಕ್ಕಿರುತ್ತೆ. ಸೊ ಇದು ಒಂದು ಸಮಸ್ಯೆ, ಇದು ಸ್ವಾಭಾವಿಕ ಸಮಸ್ಯೆ, ಇದು ಪ್ರಕೃತಿನೇ ಒಂದು ಕ್ರಿಯೇಟ್ ಮಾಡಿರೋದು. ಇದಕ್ಕೆ ಪ್ರಕೃತಿನೇ ಒಂದು ಉತ್ತರನೂ ಕೂಡ ಕೊಡುತ್ತೆ, ಅಥವಾ ಒಂದು ಸೊಲ್ಯೂಷನ್ ಕೊಡುತ್ತೆ. ಏನಪ್ಪಾ ಅಂತಂದ್ರೆ, ಕೆಲವು ಅಣುಜೀವಿಗಳಿದ್ದಾವೆ, ಇವುಗಳ ಕೆಲಸ ಏನಪ್ಪಾ ಅಂತಂದ್ರೆ, ಏನು ರಂಜಕ ಗೊಬ್ಬರ ಸೂಪರ್ ಫಾಸ್ಫೇಟ್ ಏನು ಕೊಟ್ಟಿದ್ದೀವಿ, ಈ ರಂಜಕ ಹೋಗಿ ಮಣ್ಣಿನ ಕಣಗಳ ಮೇಲೆ ಹೋಗಿ ಕೂತ್ಕೊಳ್ಳುತ್ತಲ್ಲ, ಈ ಅಣುಜೀವಿಗಳು ಏನ್ ಮಾಡ್ತವೆ, ಇದನ್ನ ಬೇರ್ಪಡಿಸ್ತವೆ, ಈ ಕಣಗಳಿಂದ ಅದನ್ನ ಬೇರ್ಪಡಿಸ್ತವೆ. ಕಣಗಳಿಂದ ಯಾವಾಗ ಹೊರಗೆ ಬರುತ್ತೆ ರಂಜಕ, ಆವಾಗ ಅದು ನೀರಿನಲ್ಲಿ ಕರಗುವ ರೂಪಕ್ಕೆ ಬರುತ್ತೆ. ಯಾವಾಗ ನೀರಿನಲ್ಲಿ ಕರಗುವ ರೂಪದಲ್ಲಿ ಇರುತ್ತೆ, ಆವಾಗ ಬೇರು ಸರಾಗವಾಗಿ ಹೀರ್ಕೊಳ್ತವೆ. ಸೊ ರಂಜಕದ ಲಭ್ಯತೆ ಹೆಚ್ಚು ಮಾಡ್ತವೆ. ಸೊ ಅಂತ ಅಣುಜೀವಿಗಳಿಗೆ ರಂಜಕ ಕರಗಿಸುವಂತಹ ಅಣುಜೀವಿಗಳು ಅಂತ ಹೇಳ್ತೀವಿ. ಇದನ್ನ ನಾವು ಎಲ್ಲಾ ಬೆಳೆಗಳಿಗೂ ಉಪಯೋಗ ಮಾಡೋದು, ಅದು ಏಕದಳ ಧಾನ್ಯ ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು. ಅಲ್ಲೇನು ಸ್ಪೆಸಿಫಿಕ್ ಆಗಿಲ್ಲ, ರೈಸೋಬಿಯಂ ಇರುವ ಹಾಗೆ ಇಲ್ಲೇನು ಯಾವುದು ಸ್ಪೆಸಿಫಿಕ್ ಆಗಿಲ್ಲ. ಯಾವುದೇ ಬೆಳೆಗಾದ್ರೂ ಈ ರಂಜಕ ಕರಗಿಸುವಂತ ಅಣುಜೀವಿಗಳನ್ನ ನಾವು ಬಳಕೆ ಮಾಡಬಹುದು. ಬಳಸುವ ವಿಧಾನ ಹೇಗೆ? ಈ ಸಾಮಾನ್ಯವಾಗಿ ಜೈವಿಕ ಗೊಬ್ಬರಗಳನ್ನ ಬಳಸೋದು 3 ವಿಧಾನಗಳಿವೆ. ಮೊದಲನೇದಾಗಿ ಬೀಜೋಪಚಾರ, ಎರಡನೇದಾಗಿ ಭೂಮಿಗೆ ಕೊಡುವುದು, ಮೂರನೇದಾಗಿ ಈ ಸಸಿ ಮಡಿಗಳಲ್ಲಿ ಏನು ನಾವು ಸಸಿಗಳನ್ನ ತಯಾರು ಮಾಡಿ ನಾಟಿ ಮಾಡ್ತೀವಲ್ಲ, ನಾಟಿ ಮಾಡೋಕ್ಕೂ ಮುನ್ನ ಈ ರಾಡಿನಲ್ಲಿ ಅದ್ದಿ ಆಮೇಲೆ ನಾಟಿ ಮಾಡೋದು. ಈ ರೀತಿ ಮಾಡೋದ್ರಿಂದ ಅನುಕೂಲ ಜಾಸ್ತಿ. ಹೌದು, ಈಗ ಅವುಗಳಿಗೆ ಬೇಕಾದಂತ ವಾತಾವರಣ ನಿರ್ಮಾಣ ಮಾಡೋದು ಕೂಡ ಅಷ್ಟೇ ಮುಖ್ಯನಾ ಅಂತ. ಈಗ ಈ ಎಲ್ಲಾ ಅಣುಜೀವಿಗಳು ಬೆಳಿಬೇಕಂದ್ರೆ ಸಾಕಷ್ಟು ಕಾರ್ಬನ್ ಇರಬೇಕು, ಅಥವಾ ಅವಕ್ಕೆ ಆಹಾರ ಇರಬೇಕು, ಸಾವಯವ ಅಂಶ ಇರಬೇಕು. ಸೊ ನಾವು ಎಸ್ಪೆಷಲಿ ಈ ತರಕಾರಿಗಳು ಬೆಳೆಯುವಾಕರೆ ಸಾವಯವ ಗೊಬ್ಬರಗಳನ್ನು ನೀಡ್ತವೆ. ಸೊ ಈ ಜೈವಿಕ ಗೊಬ್ಬರಗಳನ್ನು ನಾವು ನೀಡಿದಾಗ ಸಾವಯವ ಗೊಬ್ಬರದಲ್ಲಿ ಇರತಕ್ಕಂತ ಇಂಗಾಲಾಂಶವನ್ನ ಅದು ಉಪಯೋಗಿಸ್ಕೊಂಡು ಆಹಾರವಾಗಿ ಉಪಯೋಗಿಸ್ಕೊಂಡು ಅಲ್ಲಿ ಅಭಿವೃದ್ಧಿ ಹೊಂದ್ತವೆ, ಅವುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಅವುಗಳ ಕೆಲಸ ಜಾಸ್ತಿ ಆಗುತ್ತೆ, ಅದರಿಂದ ನಮಗೆ ಫಲ ಸಿಗುತ್ತೆ. ಈಗ ಖರ್ಚು ಬಹಳ ಆಗುತ್ತೆ ಇದರಿಂದ? ಇಲ್ಲ, ಇದ್ರ ಬೆಲೆ ಬಹಳ ಚೀಪ್ ಇದೆ. ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಇದ್ರ ಬೆಲೆ 80 ರೂಪಾಯಿಗೆ 1 kg. ಈಗ ಬೀಜೋಪಚಾರ ಮಾಡಿದಾಗ ನಾವು ಬಳಸಬೇಕಾಗಿರೋದು 200 ಗ್ರಾಮ್, 1 kg ಬೀಜಕ್ಕೆ 200 ಗ್ರಾಮ್ ಬೀಜೋಪಚಾರ ಮಾಡೋ ವಿಧಾನದಲ್ಲಿ. ಮತ್ತೆ ಭೂಮಿಗೆ ಕೊಡಬೇಕಾದ್ರೆ 5 kg, 1 hectare 5 kg ಬೇಕಾಗುತ್ತದೆ. ಮತ್ತೆ ಈ ದ್ರಾವಣದಲ್ಲಿ ಸಸಿಗಳನ್ನ ಅದ್ದಿ ನಾಟಿ ಮಾಡುವ ಸಂದರ್ಭದಲ್ಲಿ ನಾವು 1 kg 10 liter ನೀರಿನಲ್ಲಿ ಬಕೆಟ್ ನಲ್ಲಿ ರಾಡಿ ಮಾಡ್ಕೋಬೇಕು. ಸಸ್ಯ ಮಡಿಗಳಿಂದ ಕಿತ್ತು ನಾಟಿ ಮಾಡೋಕ್ಕೂ ಮುನ್ನ ಈ ಬಕೆಟ್ ನಲ್ಲಿ ಅದ್ದಬೇಕು, ಈ ರಾಡಿ ಒಳಗೆ ಅದ್ದಿ ಒಂದು 1/2 ತಾಸು ನೆನೆ ಇಡಬೇಕು, ನಂತರ ಅದನ್ನ ನಾಟಿ ಮಾಡಬೇಕು. ಹಾಗಾಗಿ ಇದಕ್ಕೆ ತಗಲುವಂತ ಖರ್ಚು ಬಹಳ ಕಡಿಮೆ, ಬಟ್ ಇಳುವರಿ ಹೆಚ್ಚಾಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಓವರ್ ಆಲ್ ಖರ್ಚು ಕಡಿಮೆ ಆಗಿ ರೈತರಿಗೆ ಲಾಭ ಹೆಚ್ಚಾಗುತ್ತೆ. ಆದ್ರಿಂದ ರೈತರು ಇದರ ಬಳಕೆಯನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ತಮ್ಮ ಇಳುವರಿಯನ್ನು ಹೆಚ್ಚಿಸೋದಲ್ದಲೆ ಲಾಭವನ್ನು ಕೂಡ ಹೆಚ್ಚು ಪಡೆಯಬಹುದು. ಇದು ಪ್ರತಿ ವರ್ಷನೂ ಪ್ರತಿ ಬೆಳೆಗೆ ಹಾಕಲೇಬೇಕು? ಹೌದು, ಅಂದ್ರೆ ಇದೇನಾಗುತ್ತೆ, ಇದರ ಈ ಹೆಚ್ಚು ಸಾಮರ್ಥ್ಯತೆ ಉಳ್ಳಂತ ಅಣುಜೀವಿಗಳ ಸಂಖ್ಯೆ ನಮ್ಮ ಜಮೀನಿನಲ್ಲಿ ಕಡಿಮೆ ಇರ್ತದೆ. ನಾವು ವರ್ಷ ವರ್ಷ ಇದನ್ನ ಹಾಕಿ ಬಿಲ್ಡಪ್ ಮಾಡಬೇಕು. ಸೊ 5 ವರ್ಷ ಅಂತೂ ನಾವು ಕೊಟ್ರೆ 6ನೇ ವರ್ಷದಿಂದ ಕೊಡೋದು ಬೇಕಿಲ್ಲ, ಅವುಗಳ ಸಂಖ್ಯೆ ಅಲ್ಲೇ ತನ್ನ ಪಡೆಗೆ ತಾನೇ ಹೆಚ್ಚಾಗಿರ್ತದೆ. ಸೊ ಒಂದು 5 ವರ್ಷ ರೈತರು ತಮ್ಮ ಜಮೀನಿನಲ್ಲಿ ಇವನ್ನ ಬಳಸೋದು ಬಹಳ ಒಳ್ಳೇದು. ಎಲ್ಲಿ ಸಿಗುತ್ತೆ ಇದು? ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸಾವಯವ ಕೇಂದ್ರ ಅಂತಿದೆ, ಅಲ್ಲಿ ಕೂಡ ಮಾರಾಟಕ್ಕೆ ಇರುತ್ತೆ. ಮತ್ತೆ ಸೂಕ್ಷ್ಮಜೀವಿ ಶಾಸ್ತ್ರ ವಿಭಾಗದಲ್ಲಿ ಕೂಡ ನಾವು ಇದನ್ನ ತಯಾರು ಮಾಡ್ತೀವಿ. 80 ರೂಪಾಯಿ kg ಯಾರಾದ್ರೂ ರೈತರು ಬೇಕಾಗಿರೋ ಅಲ್ಲಿ ಹೋಗಿ ತಗೋಬಹುದು. ಈ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಕೆಲವೊಮ್ಮೆ ಕೆಲವು ಕಡೆ ಎಲ್ಲ ಸಿಗುತ್ತೆ.

ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಇಂದಿನ ನಮ್ಮ ಜನಪದ ಸಂಗೀತದಲ್ಲಿ ನುಗ್ಲಿ ಗಣೇಶ್ ಗೊಂಡ ಮತ್ತು ಸಂಗಡರಿಂದ ಮದುವೆ ಹಾಡುಗಳನ್ನು ಕೇಳೋಣ. ಅಲಿದ ಅಕ್ಷರದಿಂದ ತೇದ ಮಂಗಿಲದಿಂದ ಅಳೆಯನ ಶ್ರೀಪಾದ ತೋಳೆದು ಬಾರೋ ಕಲ್ಯಾಣ ಮೇ ಸೀತೆ ಕಲ್ಯಾಣ ಮೇ ಸೀತೆ ಕಲ್ಯಾಣ ವೇ